ಶಕ್ತಿ ಜಗನ್ಮಾತೆ ತುಳಜಾ ಭವಾನಿ ಎಲ್ಲಿ ಆತ ನೋಡಬೇಕಾದಾರ ನಗರ ಅಂಬದ ಊರ ಒಳಗ ರಾಜ ನೋಡ್ಬೇಕಾದ್ರ ನಗರ ಶಾವ ರಾಜ ರಾಜಕೀಯ ಮಾಡ್ತಿದ್ದ ಗಾಣಿಗ ಅಂದ ತಮ್ಮ ಆತನ ಮನೆಯೊಳಗ ಆದಿಶಕ್ತಿ ಜಗನ್ಮಾತೆ ಸಾಂಭವಿ ತುಳಜಾಪುರ ಒಳಗ ಕುಂತಿಳು ಆ ತುಳಜಾ ಪ್ರಭವಾನಿ ಏನಂತಳಿ ಹರಿಪರಶುರಾಮ ಮಗನಿಗೆ ಏನಂತ ಯಾಕ ಮಗ ಪರಶುರಾಮ ಏನಮ್ಮ ತಾಯಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನೋಡ್ಬೇಕು ನಾಲ್ಕು ದಿಕ್ಕಿನೊಳಗ ಜೋಗ ಆಡಬಾ ಮಗ ಹೋಗಂದ ಆಳಕ್ಕೆ ಬರದ ಮಗ ಏನಂತಾನೆ ತಾಯಿ ನೀ ಎಲ್ಲಾ ದಿಕ್ಕಿಗೆ ಹೋಗಕರೆ ದಕ್ಷಿಣ ದಿಕ್ಕಿಗೆ ನೀವು ಹೋಗಬೇಡ ದಕ್ಷಿಣ ದಿಕ್ಕಿನಲ್ಲಿ ಆತ ರಾಜ ಕೋಲಾಪುರ ರಾಜ ಆತ ಬಹಳ ದೃಷ್ಟನ ತಾಯಿ ಹೆಣ ದೇವರಿಗಂತೂ ಆತನು ನಂಬಗಿಲ್ಲ ಅವನ ಮನೆಯಲ್ಲಿ ಹೆಣ ದೇವರು ಪೂಜೆವಿಲ್ಲ ಆತನ ಊರಿಗೆ ನೀ ಹೋಗಬೇಡ ತಾಯಮ್ಮಂತೆ ಮಗ ಪರಶುರಾಮ ಆತ ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳ್ತಾನೆ ಜಗದಾಂಬಾ ದೇವಿ ಅಂತಳ ಮಾತ ಕೇಳ ಮಗ ಈಗ ನಾ ಹೋಗ್ತೀನಿ ತುಳಿದಾಪುರಕ್ಕಂತ ಆದಿಶ್ರೀ ಜಗನ್ ಮಾತೆ ಸಾಂಬಾಜಿ ಹಡಿ ತುಂಬ ಭಂಡಾರಿ ಬಿಟ್ಟಾಳ ಕೊರಳಾಗ ಕೌಡಿ ಮಾಳ ಬಲಗೈಯಾಗ ಪರಡಿ ಎಡಗೈ ಪತ್ತ ಹಚ್ಚಕೊಂಡು ಅನಕೂತ ತುಳಿದಾಪುರ ನೇ ಬೀಟ ಜಗದಾಂಬಾ ದೇವಿ ಎಲ್ಲಿ ಬಂದಾಳ ಸಾವುಕಾರ ನೋಡ್ಬೇಕಂದ್ರೆ ಊರಿಗೆ ಬಂದಾಳು ಊರ್ ಒಳಗ ಬರಲ್ಲ ನಾಲ್ಕು ಮಂದಿ ಕಾವಲ್ ನೋಡ್ಬೇಕಂದ್ರೆ ಊರ್ ಸುತ್ತಮುತ್ತ ಸಮುದ್ರವಿತ್ತು ಆ ಸಮುದ್ರ ದಂಡಿಗೆ ಬಂದು ಏನಂತಾಳ ಯಾಕೆ ತಮ್ಮದಿರಿ ಯಾಕಮ್ಮ ಯಾರಿದಿ ಎಲ್ಲಿ ಇಕ್ಕಿದಿ ಏನಿವಿಲ್ಲ ನಿನ್ನ ಖೂನ ಕೊಡ್ತ ನಮಗ ಖೂನವಿಲ್ಲ ಯಾ ದೇಶದ ಕೆಲಿದಿ ಎಲ್ಲಿ ಯಾಕೆ ಬಂದಿದಿ ತಾಯಿ ನಾ ಅಡ್ಡೆ ಕುಗುಮದಾಕಿ ತುಳಜಾ ಭವಾನಿ ದಿನಪ್ಪ ನಾ ರಾಜನ ಮನಿ ಜೋಗ ಅಳಗಣದಿನಂದ ತಾಯಿ ನಮ್ಮ ರಾಜನ ಮನೆಗೆ ಬಂದಿದ್ದ ಕರೆದ ನಮ್ಮ ರಾಜನ ಮನೆ ತಾನು ಏನದೇವ್ರ ನಡ್ತೀವಿಲ್ಲ ಆತನ ಹಗಲು ರಾತ್ರಿ ಶಿವನ ಪೂಜಾ ಮಾಡವ ಶಿವನಿಗೆ ನೆನವ ಜಪ ತಪ ಮಾಡವ ಸಾಧು ಸನ್ನಿ ಸಿಗುವ ಸೇಫಕ್ರ ಬಂದ್ರ ಅವ್ರಿಗೆ ದಾನ ಧರ್ಮ ಮಾಡವ ತಾಯಿ ನಮ್ಮ ಊರೊಳಗ ರಾಜ ಹೆಣ ದೇವರಿಗೆ ನಂಬಂಗಿಲ್ಲ ಹ್ಯಾಂಗ ಬಂದಿದ್ದೀವಿ ಇಲ್ಲಿ ಇದು ವಾಪಿಸ್ ಹೋಗಂತಂದ್ರು ನಾ ವಾಪಿಸ್ ಹೋಗಲ ಬಂದಿಲ್ಲ ಮಗ ನಾ ನೋಡ್ಬೇಕಾದ್ರೆ ನಿಮ್ಮ ರಾಜನ ಮನೆ ನಡೆದಿನ ಜೋಗ ಆಳಾಕ ನನ ಜರ ಹಡಗದಾಗ ಕುಂದ್ರಿಸಿ ಒಳಿ ದಾಟ ಶ್ರೀ ಮಗ ಅಂದ ಅಮ್ಮ ರಾಜನ ಹುಕುಮವಿಲ್ಲ ನಮ್ಮ ರಾಜ ನೋಡಬೇಕಾಗ್ತದ ಆತ ಏನದವ್ರಿಗೆ ಬಿಡ್ಬಾರಂತ ಹುಕುಮದೇ ಸಾಧು ಸನ್ನಿಸಿಗು ಆಸೆ ಪಕ್ಕಿರ ಜಂಗಮ ಬಂದ್ರ ಹರಿಗೆ ನಲ್ಲಿ ಕೂಡಿಸಿ ನನ್ನ ಊರ ಒಳಗೆ ಬಿಡ್ದಂತ ಹೇಳ್ಕಿಸ್ತದ ನಮ್ಮ ರಾಜನ ಹುಕುಮದ ತಾಯಿ ಜಗದಂಬಾ ದೇವಿ ಅಂತಾಳ ಮಾತ ಕೇಳಿ ಮೂರ್ಖ ಮಕ್ಕಳ್ರಿ ಈ ನೋಡ್ರಿ ನಾನು ನೀರಿನೊಳಗೆ ಹ್ಯಾಂಗ ಹೊತ್ತಿ ಏನಂತ ದೇವಿ ದಿನಾಕಿ ಉದು ಅಂತ ಭಂಡಾರ ಒಗ್ಗಟ್ಟಳ ನೀರಿನ ಒಳಗ ಹೊರಡಿ ಬಿಟ್ಟಾಳ ನೀರಿನ ಮ್ಯಾಲ ಪರಡಿ ಒಳಗೆ ಕುಂತು ಜಗನ್ ಮಾತೆ ದೇವಿ ದಿನ ಹಾಕಿ ಇನ್ನ ಅಕ್ಷಿ ಕಾಯಿ ಅವ್ರಿಗೆ ಕರೆದ ಏನಂತಳ ಯಾಕೋ ಮಗ ಏನ ತಾಯಿ ಇಲ್ಲಿ ಕೋಲಾಪುರ ರಾಜ್ಯ ನೋಡ್ಬೇಕಂದ್ರೆ ಮನಿ ಅದ ಅಂತ ತಮ್ಮ ಮನಿ ನಾ ಜೋಗ ಆಳಾಗ ನಡೆದಿ ನೀ ನನ್ನ ಜೋಗ ಸಿಗ್ತಿಲ್ಲ ಮಗ ಹೋಗ್ಲಿ ಇಲ್ಲಿ ಬ್ಯಾಡ ಅಂದ ಅವ್ವ ಆತ ನಮ್ಮ ಊರು ರಾಜ ಏನ ದೇವ್ರಿಗೆ ನಮ್ಮಂಗಿಲ್ಲ ಆತ ನೋಡವ ಖಯ ಬಾಯ ಕರಿ ನಾಲ್ಗೆ ತಾಯಿ ಮಹಿಷಾಸುರ ಧೈತಿಯ ಪ್ರಮಾಣನ ಅದೇ ಆತ ನಮ್ಮ ರಾಜ ನ ತಾಯಿ ಅವನ ಊರ ಒಳಗ ನೀ ಹೋಗ್ಬೇಡ ಅವನ ಮನಿ ಒಳಗ ಜೋಗ ನೀಡ ಪದ್ಧತಿ ಇಲ್ಲ ಹ್ಯಾಂಗ ಬಂದಿದ್ದೀನಿ ವಾಪಸ್ ಅಂತಂದ್ರು. ಇಷ್ಟು ಹೇಳಿದ್ರೆ ಕೇಳಿಲ್ರಿ ಜಗದಮ್ಮ ತಾಯಿ, ಈ ಕೊರಳಾಗ ಕೌಡಿ ಮಾಳ ಬಲಗೈಯಾಗ ಪರಡಿ ಎಡಗೈ ಪತ್ತ ಹಾಚಕೊಂಡು ಹಾಡಿ ತುಂಬ ಭಂಡಾರ ಪಡೆಕೊಂಡು ಉದೋ ಉದೋ ಆರೆ ಪದ್ಧತಿ ವಿಧಿ ಹಾಕಿ ಬಂದಳು ಎಲ್ಲಿ ಆ ರಾಜ ಅನ ಮನಿ, ಈ ಕೊಲ್ಲಾಪುರ ರಾಜನ ಮನಿ ಬಂದಿರ್ತಾಳ. ಹೈ ರಾಧ ಉದೋ ರಾಜನಂಗದೊಳಗ ನಿಂತಾಳ. ಏ ಭಕ್ತ ನೀನು ಮನೆಯೊಳಗ ನನಗ ಜೋಗ ನೀಡುವಂತವನಾಗು, ನನಗೆ ಜೋಗ ನೀಡಿದ್ರೆ ನೀನ ಬಾಗಿಲ ಹೊರಗ ನಾತ. ಎಷ್ಟಲ್ಲ ಗಿಡವಿಲ್ಲ ತೊಡಬೇಕಾದ್ರೆ ಆಳ ಮನುಷ್ಯರು ಬಂದು ನಮ್ಮ ನಮ್ಮ ಅಂತ ಮುದುಕಿ ಕೈ ಮುಗಿದಾರಮ್ಮ. ಯಾವ ಊರ್ದಕ್ಕಿ ತಾಯಿ ಮುದುಕಿ, ನಮ್ಮ ಮನಿ ಒಳಗೆ ಯಾರು ಜೋಗ ನೆಡಂಗಿಲ್ಲ. ನಮ್ಮ ರಾಜ ನಮ್ಮ ಕೊಲ್ಲಾಪುರ ರಾಜನ ಮನಿ ಒಳಗೆ ಪದ್ಧತಿ ಇಲ್ಲ, ನಾವು ನೆಡಂಗಿಲ್ಲ. ತಾಯಿ ಹ್ಯಾಂಗ ಬಂದಿದ ಹಂಗ ಹೋಗು. ಏ ಮಕ್ಕಳ ನಾ ತುಳಸಾಪುರದೊಳಗೆ ಇರಂತಕ್ಕಿ ಅಲಂಗಾದಿ ಶಕ್ತಿ ಪಾರ್ವತಾದಿ ವಿಧಾನಿನ ರಾಜನ ಕೈಲಿ ನಾ ಜೋಗ ತೋಗಳನ್ನು ಹೋಗಬೇಕಂತೆ. ಆತನ ಭಕ್ತಿ ಅದನ್ನೇನಿಲ್ಲ, ನಾ ನೋಡು ಬರ್ಬೇಕಂತೆ. ಆತನ ಮನಿಗೆ ಬಂದಿನ ಮಕ್ಕಳ ನನಗೆ ಸ್ವಲ್ಪ ಜೋಗ ನೆಡದ್ರೆ ನಾ ಹೊಂಟ ಹೋಗ್ತೀನಿ ಅಂತಂತ. ನಾ ಹೋಗಾಕಿ ಎಲ್ಲ ನಾ ನಿಂದಿರ್ತೀನಿ ಇಲ್ಲಿ ಅಂಗಳಾಗ ಅಂತ ನಿಂದ್ರಿ ಅಂಗಳಾಗ, ಯಾರು ಜೋಗ ನೆಡಂಗಿಲ್ಲ. ನೌಕರಿ ಮನುಷ್ಯರಿ ಕರದ ಏನಂತ ಸಾವುಕಾರ. ಏನ್ರಿ ಮಹಾರಾಜ್? ಏ ತಮ್ಮದಿರಿ ಯಾಕ್ರಿ ಸಂಬೆ ನಿಂಬೆ ಈ ಕಡೆ ಬರ್ರಿ ತಮ್ಮದಿರಿ ನೌಕರಿ ಮನುಷ್ಯರಿ. ಆ ಮುದುಕಿ ಬಿಡಬೇಕಂದ್ರ ಚಾಳಿ ಕಂಬಳಿ ತವರಿ ಕಂಬಳಿ ಕೈ ಕಾಲ ಕಟ್ರಿ, ಕೈ ಕಾಲ ಕಟ್ಟಿ ಮುದುಕಿ ಒಯ್ದು ನೋಡಬೇಕಂದ್ರೆ ಸಮುದ್ರ ಒಳಗ ಒಳಿ ಒಳಗ ಒಯ್ದು ಕಾಟ್ರಿ. ಈ ಮುದುಕಿ ಸತ್ತು ಹೋಗಿ ತಿರುಗಿ ನನ್ನ ಊರಿಗೆ ಬರಬಾರ್ದು ಜೋಗಕ್ಕ. ನಡಿಯೋಣ ನಡಿ ನಡಿ ಸಂಗೇ ಸಂಗ ನಡಿಯೋಣ ಅಂದ. ಸೇವಕ ಜನ ಬಂದ ರಾಜನ ಮನೆ ತಾಂದ್ರೊಳಗ ಹೊಸ ರೇಷಿ ಮಗ ತೆಗೆದುಕೊಂಡು ಆ ದೇವಿ ಜಗದ ಮನೆ ಕೈ ಕಾಲ ಕಟ್ಟ್ಯಾರ. ಏ ತಮ್ಮಿಗೆ ಆಗ್ತಡ ಮಾಡ್ತಿರು ಹೊಸ ಕಂಬಳಿ ಒಳಗ ನಾ ಎರಡು ಮೂರು ಬಿಟ್ಟು ಸುಣ ಕರಿ. ಆ ದೇವಿ ಗಂಟ ನಮ್ಮ ತಲೆ ಮೇಲೆ ಹೊತ್ಕೊಂಡು ಆ ಸಮುದ್ರದೊಳಗ ಒಯ್ದು ಬೇಕಾದ ಅಂತ ಹೇಳಿ ನಮ್ಮ ರಾಜನ ಹುಕುಮ ಅದೇ ನಡಿಯೋಣ ಬೇಗನೆ ಹೊರಟು ಹೋಗೋಣ ಅಂತ. ಇಷ್ಟೇ ಆಗಿದ್ದಿಲ್ಲ ದೇವಿ ಜಗದ ಭಾಗವತಿ ಹಿಡಿದಾರ ಕಂಬಳಿ ಒಳಗ ಹಾಕೊಂಡು ತಿರುಗಿ ಹಾಲ ಹೊತ್ಕೊಂಡು ಬಂದ್ರಿ ನೀರಿನ ಒಗ್ಗಾಟ್ಯಾರ. ನೀರಿನ ಒಳಗ ಒಗ್ಗಾಟಿ ಮ್ಯಾಲಿನ ಕುಟುಂಬ ಎರಡು ಎರಡು ವರ್ಗ ಗುಂಡ್ಗಲ್ಲಿ ಏರ ಬಳಕ ಮುದುಕಿ ಸತ್ತೋಯ್ತು ನೀರಾಗ. ನಡ್ರಿ ಅಣ್ಣ ನಡ್ರಿ ಹೋಗಾರ ನಮ್ಮ ರಾಜ ಹೋಗಿ ಹೇಳ ನಡ್ರಿ ಅಂತ ನಾವೊಬ್ಬರಿ ಮನುಷ್ಯರು ಹೊಡ್ಕೊತ ಬಂದು ಆ ರಾಜಾಗ ಬಂದು ಏನಂತಾರ ಬಂದು ರಾಜನಂತ ಬಂದವೇನಂತಾರೆ. ನಮಸ್ಕಾರ ತಂದಿ ರಾಜ, ನೀವು ಹುಕುಮತ್ ಪ್ರಮಾಣ ದೇವಿಗೆ ಒಯ್ದು ಶಮನದೊಳಗೆ ಬೇಕಾಟ ಬಂದಿದ್ದೀವು. ಮುಂದಿನ ವಿಷಯ ಏನದ ಏನಿಲ್ಲ, ನಿಮಗೆ ಬೇಗನೆ ತಿಳಿಸುವಂತ ಆಗ್ಲಿ ತಂದಿ ರಾಜ. ಮುದುಕಿ ಒಯ್ದು ಒಗ್ಗಾಡ್ರಿ ಬರಂಗಿಲ್ಲ ನನ್ನ ಮನೆ ತಿರುಗಿ ಮನೆಗೆ ಬರಲ್ರಿ. ಮತ್ತೆ ಜರ ಅಚಾನಕ್ ತಿರುಗಿ ಮತ್ತ ಮುದುಕಿ ಬಂತಂದ್ರೆ ನಿಮಗೆ ಇಡಂಗಿಲ್ಲ ನಾ ಅಂದ. ಆಯ್ತ್ರಿ ಮಹಾರಾಜ್ ಹೇಳಿದಂತ ಮಾತು ಕೇಳಿ ಹೋರಿ ತಮ್ಮದಿರಿ ಚಲೋ ಆಯ್ತು ಹೋಗಿ ನಿಮ್ ನೀವು ನೌಕರಿ ಮಾಡ್ರಿ ಅಂದ. ಆಯ್ತಾಯ್ತು ಯಾಕಂದ್ರೆ ಮಹಾರಾಜ್ ನೌಕರಿ ಬರ್ಸರಿ ಯಾರ್ದವ್ರ ಕೆಲಸ ಬಹಳ ಕತ್ಯಾರ ಇಲ್ಲಿ ಕತಿ ಇಲ್ಲಿ ಆಗಿ ಅದಕ್ಕೆ ಇಲ್ಲಿ ಬಿಳಿತು ಸಮುದ್ರ ಒಳಗ ನೀರಿನ ಒಳಗ ಜಗದಂಬಾ ದೇವಿ ನೋಡ್ಬೇಕಂದ್ರೆ ಒಯ್ದು ಕಾಟಿದ್ ಬಳಕ ನೀರಿನ ಒಳಗಿನ ಎದ್ದು ಹೊಂಟಾಳ ದೇವಿ ಹ್ಯಾಂಗ ಬರ್ತಾಳ. ಆ ಭಕ್ತರ ಮನಿ ದೇವಿ ಜಗದಮ್ಮ ಮತ್ತೆ ಹ್ಯಾಂಗ ಬರ್ತಾಳಂದ್ರ ಬಾರಮ್ಮ ದೇವಿ ಭಕ್ತರ ಮನಿಗೆ ಬಾರಮ್ಮ ದೇವಿ ಭಕ್ತರ ಮನಿಗೆ ಎದ್ದು ಆ ನೋಡ್ಬೇಕು ಕೊಲ್ಲಾಪುರ ರಾಜರ ಮನಿ ಹೊಂಟಳ ದೇವಿ ಜಗದಂಬ ರೀ ಹೇಳ್ಕೊಂಡು ಹೋಗಬೇಕು ಪುನಃ ಎರಡನೇ ಸಲ ರಾಜನ ಮನಿ ಊರಿಗೆ ಹೋಗಿ ಜೋಗ ಬೇಡಬೇಕಂತೆ. ಪುನಃ ಎಲ್ಲಿ ಬಂದ್ರೆ ಆಕಿನ ರಾಜವಾಡದೊಳಗ ಬಂದು ಮೊದಲು ಎಲ್ಲಿ ಬದಲಿ ಅದೇ ಜಾಗದ ಬದಲಾಗಲಾಗಿ ತಾಳ ದೇವಿ ಮತ ನೋಡದ ಕೊಲ್ಲಾಪುರ ರಾಜ ನೋಡಿ ಏನಂತಾನೆ ಯಾಕೋ ಆ ಮುದುಕಿ ನನ್ನ ಮನಿ ಯಾಕೋ ಏನ್ ನಿಮ್ಮಅಪ್ಪನ ಗಂಡ ತಿಂದ ನಾನು ಯಾಕ ನನ್ನ ಮನಿ ಮತ್ತ ಬಂದಿದ್ದಿಲ್ಲ ತಾಯಿ ಮತ್ ಏನ್ ಬೇಕು ನಿನಗ ತಾಯಿ ಜಗದಂತ ರಾಜ ನಿನಗೆ ಬಂಗಾರ ಬೆಳೆ ಮುತ್ತು ಮಾಣಕನ ಬೇಡಂಗಿಲ್ಲ. ನಿನ್ನ ಮನೆ ಒಳಗಿಂದು ಹಿಟ್ಟ ಉಪ ಉಳ್ಳಾಗಡಿ ಬದನೆಕಾಯಿ ನಡೆದ್ರೆ ನನ್ನ ಮನಸ್ಸು ಬಹಳ ಸಂತೋಷ ಆಗ್ತದ. ನನಗೆ ಜೋಗ ನಡೆದ್ರ ಬಾಗಿಲ ದಾಟ ಹೋಗ್ತೀನಿ ಅಂತ. ಇಷ್ಟೆಲ್ಲ ಹಾಕಿದ್ರ ಅವಿಲ್ಲ ಸಾವುಕಾರ ತರ ನಿಮ್ಮ ಅಪ್ಪನ ಗಂಟ ತಿಂದಿಲ್ಲ ನಾನು ನಿನಗ ಹಿಟ್ಟ ಬಿಟ್ಟರೆ ನನ್ನ ಒಲೆಯಾಗಿನ ಬೂದಿ ನೀಡಂಗಿಲ್ಲ ಮುದುಕಿ ಬೇಡ್ಕೊಂಡು ತಿಂಬ ಕುಲಾದ ಬೇಡ್ಕೊಂಡು ತಿಂತದ. ನೀನ್ ಬಲ್ಲಿಲ್ಲ ಬಲಿ ಏನು ಸಿಗಂಗಿಲ್ಲ. ಏ ಭಕ್ತ ನಿನ್ನ ಬಲ್ಲಿ ಹಿಟ್ಟ ಉಪ ಉಳ್ಳಾಗಡಿ ಇದ್ರೆ ನಾ ಜೋಗ ಬೇಡಿ ಬೇಡಿ ಹೊತ್ತಿಗೆ ಸೊಗ್ಯಾದ ಮಗ ನನಗೊಂದ ಬಕ್ರಿ ಪಡಿ ಒಳಗ ನೀಡು ನಾ ಇಲ್ಲಿಂದ ಹೊಂಟ ಹೋತೀನಂತ ಹೊರಡಿ ಒಳಗ ಹಸಿ ಜೋಗ ಬಕ್ರಿ ನೀಡಲ್ಲ ಸಾವುಕಾರ ಎಲ್ಲ ರಾಜ ಕೊಲ್ಲಾಪುರ ರಾಜ ತಾರ ಹೇ ಮುದುಕಿ ಏನ ಎಲ್ಲಿ ಯಾರೋ ಮರ್ತ ಮಾತಾಡಕತ್ತೀನಿ ಮುದುಕಿ ಅಂದ ಯಾಕ ನಿನ್ನ ಮನೆ ನೋಡ್ಬೇಕಂದ್ರ ಅಡಿಗೆ ಒಳಗ ಒಂದ್ ರೊಟ್ಟಿ ಬಿಟ್ಟು ನನ್ನ ಮನೆಯಾಗಿ ಒಂದು ಕೂಳ ನೀಡಂಗಿಲ್ಲ ಯಾವ ದಾರಿ ಬಂದಿ ಆ ದಾರಿ ಗಪ್ಪ ಭಕ್ತ ನಿನ್ನ ಮನೆ ಒಳಗ ಒಂದ ಬಕ್ರಿ ಇದ್ರೆ ವಾಸ್ತಿಕವಾಯ್ತು ನನ್ನ ಪಡಿ ಒಳಗ ನೋಡ್ಬೇಕಾಯ್ತು ಒಂದ ಸವಾರ ರೂಪಾಯಿ ದಕ್ಷಿಣ ಇಡು ಭಕ್ತ ಆ ದಕ್ಷಿಣ ನೀಡಿದ್ರೆ ನಾ ಹೊಟ್ಟು ಹೋತೀನಿ ಅಂತ ನಾ ದಕ್ಷಿಣ ನೀಡಂಗಿಲ್ಲ ಇಲ್ಲ ದಕ್ಷಿಣ ಕರಿ ಮಾಡಿ ಮಾಡಿದಿ ಗಪ್ಪ ಹೊಂಟೋವು ನಮ್ಮಲ್ಲಿ ನೋಡ್ಬೇಕಂದ್ರೆ ದಾನ ಸಿಗಂಗಿಲ್ಲ ಧರ್ಮ ಸಿಗಂಗಿಲ್ಲ ಜೋಗಿ ಬರ್ಲಿ ಜಂಗಂ ಬರ್ಲಿ ಪಗೀರ್ ಬರ್ಲಿ ಅವ್ರಿಗೆ ಸಾಕಷ್ಟು ಬೇಕಾದಷ್ಟು ಜೋಗ ನೀಡ್ತೇವೆ ಬೇಕಾದಷ್ಟು ದಾನ ಧರ್ಮ ಮಾಡ್ತೇವೆ ನಿನಗ್ ಮಾತ್ರ ನೀಡೋದಿಲ್ಲ ನಡಿಪಲ್ಲೇ ಹೊರಗಾಗಿ ನಡಿ ಬದುಕಿ ಅಂದ ಭಕ್ತ ನಿನಗೆ ಸವಾ ರೂಪಾಯಿ ಇಲ್ಲದಿದ್ದರೆ ನನ್ನ ಪಾಪತ್ತಾದ ಒಂದು ಚೇತಾ ಕುಂಬಾಯಣಿ ಹಾಕು ಭಕ್ತ ಆ ಅಂಬಾಯಣಿ ನೀಡಿದ್ರೆ ನಾ ಹೊಂಟ ಹೋತೀನಿ ಅಂತ ಜಗದಂಬಾ ದೇವಿ ಅಂತಾಳ ನಾ ನೋಡ್ಬೇಕಂದ್ರೆ ಹಸಿ ಹಿಡ್ಕ ಬೆಂಕಿ ಹಚ್ಚವಳ ತಾಯಿ ಕದಕದ ಕದಕದ ನಗತಾಳ ದೇವಿ ನನಗೆ ನೋಡ್ಬೇಕು ದಾನ ಧರ್ಮ ಮಾಡಂಗಿಲ್ಲ ಮಗ ನಾವರಿಗೆ ನರಕದಲ್ಲಿ ಹಾಕಿ ತುಳಿದಿದ್ದೆ ಉದಾಂಬರಿಗೆ ಉದರ ಕಾಲ ಮಾಡಿ ನಾನು ಬಿಟ್ಟಿದ ಏನೋ ಭಕ್ತ ಸ್ವಲ್ಪ ವಿಚಾರ ಮಾಡಿ ನೋಡುವಂತವನಾಗು ನಾ ಯಾರಿದ್ದ ಯಾರು ಇಲ್ಲ ವಿಚಾರ ಮಾಡಿ ನನಗೆ ದಾನ ಧರ್ಮ ನೀಡು ಇದು ಮುದುಕಿ ಮಕ್ಕಳು ಮಾತಾಡಕತ್ತಂತ ಸಿಟ್ಟ ಮಂತ್ರಿ ಯಾರಿ ಆ ಕೊಲ್ಲಾಪುರ ರಾಜ್ಯಾಗ ನಾಲ್ಕು ಮಂದಿ ಆ ಕಾವಲ್ ಮನುಷ್ಯರಿಗೆ ಕರೆದ ಏ ಸಂಬ್ಯ ಲಿಂಬ್ಯ ತಮದೇರಿ ಬರ್ರಿ ಅಂದ ಆ ಮುದುಕಿ ಮತ್ತ ಹಿಡ್ರಿ ಮುದುಕಿ ಹಿಡಿದು ನೋಡ್ಬೇಕು ರೇಷ್ಮಿ ಹಗ್ಗ ತೋರ್ ಕೈ ಕಾಲ ಕಟ್ರಿ ಎತ್ತಿನ ಗಾಡಿ ಒಳಗ ಇದು ನಮ್ಮ ಊರಿಗೆ ಹತ್ತಿ ಹೊಲ ಅದ ಆ ಹೊಲದಾಗ ಎರಡ ಬಣಮಿ ಕಳಕಿ ಆದತ್ತಮ್ಮ ಎರಡು ಬಣಮಿ ಕಳಕಿ ಬಿಸಿರಿ ಅರ್ಧ ಕೆಳಗ ಅರ್ಧ ಮ್ಯಾಲ ಮಾಡಿ ನಟ್ ನಡ್ಬಾರ್ಕ ಹಾಕಿ ಮುದುಕಿ ಉರಿ ಹಚ್ಚಿ ಬರ್ರಿ ಅಂದ ಯಾಕಾಗಲ್ಲಕ್ರಿ ಮಾರಾ ಹೇಳಿದತ್ತ ಬಾತಿ ಕೇಳಿಕೊಂಡು ಇಬ್ಬರು ನೋಡ್ಬೇಕಂದ್ರೆ ನಾಲ್ಕು ಮಂದಿ ನೌಕರಿ ಮನುಷ್ಯರು ಬಂದ ಅರೆಯಲ್ಲಿ ಹೊಲದಲ್ಲಿ ಮುದುಕಿ ತಗೊಂಡು ಬಂದ್ರೆ ಹೊಲಕ ತಂದಾರ ಬಡವಿ ವಿಚಾರ ಅರ್ಧ ಕಳಕಿ ಕೆಳಗ ಅರ್ಧ ಕಳಕಿ ಮ್ಯಾಲ ಮಾಡಿ ನಟ್ ನಡ್ಬಾರ್ಕ ಮುದುಕಿ ಹಾಕಿ ಉರಿ ಹಚ್ಚಬೇಕಲ್ಲ ಉರಿ ಹಚ್ಚದ ನಮ್ದಿನ ಬಗ್ಗೆ ಅರಂಗಿಲ್ಲ ನೀವೇ ಹಚ್ಚ್ರಿಯಪ್ಪ ಅಂತ ಕೋಲಾಪುರ ರಾಜ ಆಗಂತಾರ ಈಗ ದೇವಿಗೆ ಬಣಮೆ ಒಳಗೆ ಒಟ್ಟಿದ್ದೇವ ನಿಮ್ಮ ಕೈ ಮುಟ್ಟ ನೀವು ಆಜ್ಞೆ ಹಚ್ಚಿರಿ ದೇವ ನಮ್ಮ ಕೈಲಿ ಸರ್ವ ತಾಗಂಗಿ ಆ ಸಿಬ್ಬಂದಿ ಜನ ಮಂದಿ ಮಾತಾಡ್ತಾರ ಆಗ್ಲಿ ಅಂದ ನೌಕರಿ ಮನುಷ್ಯರಿ ನಿಮ್ಗೆ ಆಗ್ಲ ನಾ ಬರ್ತೀನಿ ನಡ್ರಿ ಅಂದ ಕೈಯಾಗ ಕರಿ ಕಟ್ಟಿರ್ಬೇಕು ತಗೊಂಡ ಕಡ್ಡೆ ಬಿ ತಗೊಂಡು ನಾನೇ ಸ್ವತಃ ಉರಿ ಹಚ್ತೇನೆ ನಡ್ರಿ ತಮದೇರಿ ಬಂದ ರಾಜ ಮಸಾರಿ ತೆಗೆದುಕೊಂಡ ಮೈ ಮೇಲೆ ಸಾಲು ಸಾಲು ತೆಗೆದುಕೊಂಡು ನಾಲ್ಕುಗಳು ನಾಲ್ಕೇ ಬೀದಿ ತಿರುಗಾಡಕೋತ ಆ ಮಸಾಲೆ ಕೈ ಒಳಗೆ ಹಳೆಕೊಂಡು ಆ ದೇವಿ ಹೇಳಕ್ಕೆ ನಂದನ ಬಗೆ ಚಾಕೆ ನನ್ನ ಬಗೆ ಚಾಕ ನಾಡದ ನಾಡದ ನನ್ನ ಭಾಗ ಕನ್ನಡದ ಬಗಲ ಬಾರಗೆ ಆಗಲೇ ನಂದನ ಭಾಗದೊಳಗೆ ಬರಲ್ಲ ಬಸಾಲ ಕೈ ಆಗ ತಗೊಂಡು ಆ ನೋಡಬೇಕಂದ್ರೆ ಕಳಕಿ ಉರಿ ಹಚ್ಚಬೇಕ್ರಿ ದಗ ದಗ ದಗ ದಗ ಉರಿ ಅತ್ಯಾದ ಪ್ರದಕ್ಷಿಣ ಹಾಕಿ ಅದೇ ವೇಳೆ ಆ ಮಸಾಲೆ ಜ್ಯೋತಿ ಹಚ್ಚಿ ಬಿಟ್ಟಾನ ಆಗ್ನಿ ಹಚ್ಚಾದಿ ದಗ ದಗ ಉರಿ ಹಚ್ಚಲಾಗಿಲ್ಲ ಜಗದಮ್ಮ ತಾಯಿ ಮಟ್ಟ ಮಾಯಗಳ ಒಳಗೆ ಇಂದು ಕಳಕಿ ಸುಟ್ಟು ಹೋತ ಬೂದಿ ಆಯ್ತು ನೌಕರಿ ಮನುಷ್ಯರು ಯಾರ್ದವ್ರ ಮನೆಗೆ ಹೊಂಟೋದ್ರು ಸೌಕರ್ಯ ರಾಜ ಬೀತನ ಮನೆ ತಾ ಹೋದ ಕೊಲ್ಲಾಪುರ ರಾಜ ಮನೆ ಹೋದ ಬಳಕ ಇದಿಲ್ಲಿ ಕತ್ತಿ ಇಲ್ಲಿ ಆಗ್ಯಾದ್ರಿ ಕತ್ತಿಯಲ್ಲಿ ಬಿಳಿತಾ ಅದು ಜಗನ್ ಮಾತಿ ಸಂಭವಿ ಅಂತಳ ನನಗ ನೋಡ್ಬೇಕಂದ್ರೆ ಯಾವಾಗ ಕಳಕಿಯಾಗ ಸುಟ್ಟ ನಂದ ಬಳಕ ಹೊಲದಾಗ ಇದು ಸುಟ್ಟ ಇವ್ರು ಹೊಲಕ್ಕೆ ನೋಡ್ಬೇಕು ಕೈ ತೊಳೆದ ಮೇಲೆ ಹತ್ಬೇಕತ್ತ ಜಗನ್ ಮಾತೆ ಸಂಭವಿ ಮತ್ತ ಎಲ್ಲಿ ಬಂದ ಆಡ್ರಿ ಕೊಂಬಿನ ಜ್ವಾಳ ಹೊಲ ಇತ್ತು ಸೌಕಾರ ಇದು ರಾಜ ಅಂದು ಕೊಲ್ಲಾಪುರ ರಾಜನ ಹೊಲಕ್ಕೆ ಬಂದಳು ನೌಕರಿ ಮನುಷ್ಯರು ಹೊಲ ಕೈಲ ಕತ್ತಿರಿ ತಮದೇರಿ ನೌಕರಿ ಮನುಷ್ಯರು ಹೊಲದೊಳಗ ಶೀತಿನ ತಲೆ ತಂದ ಶೀತಿನ ದಾಣಿ ತಿನ್ಕೋತ ಕೂತಿದ್ರ ದೇವಾ ಅಷ್ಟದೊಳಗಾಗ್ಯ ತಾಯಿ ಬಂದಳು ಏ ಮಕ್ಕಳ ಐರಾದ ಐರಾದ ಹೌದು ಅಂತ ಹೇಳಿ ಅದೇ ಬೆಳಕ ಅವ್ರ ಹಂತೆ ಹಾಕ ಬಂದಾಳ ಯಾಕ್ರೋ ಮಕ್ಕಳ್ರಿ ನೀವು ಬಿ ಶೀತಿ ತಿಲ್ಲಾಕತ್ರಿ ನನಗ ಬಿ ಮುಗ್ ಶಕ್ತಿ ಕೊಡ್ರಿ ಮಗ ಅವ ನಾವು ಶೀತಿ ತಿಲ್ಲಾಕತ್ತಂದ್ರೆ ನಿನ್ಗೆ ಶೀತಿನಿ ಸಿಗಂಗಿಲ್ಲ ನಮ್ಮೂರ ರಾಜ ಯಾರಿಗ ದಾನ ಧರ್ಮ ಮಾಡಬೇಡ ಅಂತ ಹೇಳ್ಯಾನ ಮತ್ತ ಮುಂದಿನ ಹೊಲಕ್ಕೆ ಹೋಗ ತಾಯಿ ನಾವು ಅಂತೂ ಕೊಡಂಗಿಲ್ಲ ಅಲ್ರೋ ಮಕ್ಕಳ್ರೆ ನಿಮ್ಮನ್ನ ನೋಡ್ಬೇಕಾದ್ರೆ ರಾಜ ಒಳಗೆ ಬರ್ತಾರೇನು ಕೊಲ್ಲಾಪುರ ರಾಜ, ನನಗ್ ಮುಕ್ ನೋಡ್ಬೇಕಾದ್ರೆ ನೀವು ಬಿ ಸಿಕ್ಕಿ ಇಲ್ಲಾಗದ್ರೆ ನನಗೆ ಕೊಡ್ರಿ ಮಕ್ಕಳ್ರೆ, ನಿಮ್ ತಾಯಿ ಪ್ರಮಾಣ ನೀವು ನನ್ನ ಮಕ್ಕಳ ಪ್ರಮಾಣ. ನಿನ್ನ ಮಾತು ಕರೆದ ತಾಯೋ ಎಲ್ಲೋ ಸೂಳೆ ಮಕ್ಕಳೇ ನನ್ನ ಹುಕುಮಿಲ್ಲ, ನೀ ಹಾಂಗ ದಾನ ಧರ್ಮ ಮಾಡಿದ್ರಂತೆ ಅವ್ರ ನಮಗ ಶಬ್ದ ಬಿಡ್ತಾರ, ನಮ್ ಕೈಲಿ ಆಗಂಗಿಲ್ಲ ಅವ್ವ, ನೀವ್ ಹೊಟ್ಟು ಹೋಗುವಂತವ್ರಾಗ್ರಿ. ಎಷ್ಟಲ್ಲ ಇದ್ರಾವಿಲ್ಲ ಜಗನ್ ಮಾತಿ ಅಂದಳ, ಯಾಕೆಗಳ ಮಗಳೇ ಇರ್ಲಿ, ಕೊಡಲ್ದ್ರ ಕೊಡಲ್ಲ ಆಶೀರ್ವಾದ ಅಂದಳು ಕೊಟ್ಟಳು, ಆಶೀರ್ವಾದ ಕೊಟ್ಟು ಬಂದಳು ಎಲ್ಲಿ ಬಂದಾಳ, ಆ ಹೊಲದ ತಂಡಿ ಬದಿ ಏನಂತಾಳ, ಏ ಮಕ್ಕಳ್ರಿ ನನಗ ನೀವು ಸಿಟ್ನಿ ಕೊಡ್ಲಿಲ್ಲ ಮೊದಲೇ ಅಂದಾರ. ಪಾತಿನ ಕರುಳಲ್ಲಿ ಹಾಲಿದ್ದು ಫಲವೇನು, ಸ್ವಾನ ನೋಡಬೇಕಾದ್ರೆ ಹಾಲಿನ ಒಳಗಿನ ಫಲವಿದ್ದು ನೀರಿದ್ದು ಏನಂದ ನೋಡ್ರಿ. ಈಗ ನಿಮ್ ಜ್ವಾಳದ ಗತಿ ಏನು ಮಾಡ್ತೇನಂತ ಜಗನ್ಮಾತಿ ದೇವಿ ಎಲವಾಡ್ಯಾಳ, ಉದೋತ ವಾಜ ಮಾಡಿ ಹಡಿವೆಲಿ ಭಂಡಾರ ತೆಗೆದು ಭಂಡಾರ ನೋಡ್ಬೇಕಂದ್ರ ಆ ಜ್ವಾಳದ ಹೊಲ್ದಾಗ ಅವ ಕಾಟ್ಯಾಳ, ಕಣ್ಣಾಗಿನ ಕಾಡಿಗೆ ತೆಗೆದು ಒಂದೇ ನೋಡ್ಬೇಕು ತಂಟಿ ಹಸದಿಲ್ಲ, ಜ್ವಾಳದ ಜ್ವಾಳ ಎಲ್ಲ ನೋಡ್ಬೇಕಂದ್ರ ಪಾಶೆ ಎಕ್ಕರ ಜಮೀನು ನೋಡ್ಬೇಕಂದ್ರ ಎಕ್ಕರ ಇದ್ದಿನ ಹೊಲ ಪೂರ ನೋಡ್ಬೇಕ ಕರಿ ಕರಿ ಕಡ್ಡಿ ಮಾಡಿಟ್ಟಾಳ ದೇವರೇ. ನೌಕರಿ ಮನುಷ್ಯರಂತ ಅಣ್ಣ, ಯಾಕೋ ಸಿಟ್ಟಿ ರುಚಿ ಎತ್ಲಕತ್ತೀನಿ, ನಾವು ನಾಕತೀನಿ ತಗೊಂಡ್ ಬಾರು ಅಣ್ಣ ಅಂತ ಓಡ್ಕೋತ ಹೋಗಿ ಇನ್ ಯಾ ತೆನಿ ತೆಗಿತಾರ, ಆ ತೆನಿ ನೋಡ್ಬೇಕು ಕರ್ರಿಗೆ ಅದು ಎಲ್ಲಿ ನೋಡಿದ್ರಲ್ಲಿ ಇವನ ಕರ್ಗದ ತೆನಿನ ಕಾಣ್ಕತ್ತವಲ್ಲ ಹೋಯ್ನಣ್ಣ, ಹೊಲ ಎಲ್ಲ ಲಾಸ್ ಆಗ್ಯದ, ಅವನ ಮುದುಕಿ ಬಂದಿ ತೊಡೋದು ಮುದುಕಿ ಏನದನ್ನು ಜಾದು ಅದನ್ನು ಹುಡುಕ್ಯಾಡ ಹೋಯ್ಣ, ಆ ಹೊಲದಾಗ ಈ ಹೊಲದಾಗ ನೋಡು ಜೊತೆ ಹೋಗ ಹೋದಕ್ಕಿ ಹುಡುಕ್ಯಾಡ್ರಿ ನಡಿ. ಎಲ್ಲಾ ಆಡಿ ಬ್ಯಾಲ ಹೋಗಿ ನೋಡ್ತಾರ ಗೋಯಾತ ಹೊಲ ಹತ್ರ ಒಳಗೆ ತ್ರೀಯಾಡು ನೋಡಿದ್ರು ಎಲ್ಲಿ ಜಗದಂಬ ಕಾಣಂಗಿಲ್ಲ, ಹೀಗೆ ಇಲ್ಲ ಇತ್ತಲ್ಲ ಮುದುಕಿ ಇಲ್ಲ ಮಾಯ ಐತಲ್ಲ ಅಂತ ಕಡಿ ಕಣ್ಣು ನೋಡಿದ್ರು. ಈಗ ಇದು ಸುದ್ದಿ ಹೋಗಿ ತೋರಿಸ್ಬೇಕಲ್ಲ ರಾಜ, ಕೋಲ್ಹಾಪುರ ರಾಜರ ಬಲಿ ಬಂದ್ರಿ ಮನುಷ್ಯರ ಬಂದು ರಾಜಾರಿ ನಮಸ್ಕಾರ ಬರ್ತಾರ, ನಮಸ್ಕಾರ ರೀ ರಾಜಾರಿ. ನಮಸ್ಕಾರಪ್ಪ ಮಕ್ಕಳ, ಯಾಕೆ ಬಂದ್ರಿ, ಯಾಕೆ ಎದುರು ಸಲವಾಗಿ? ಮಾತು ಕೇಳ್ರಿ ಮಹಾರಾಜ, ಅವನ ಮುದುಕಿ ಬಂದಿತ್ತು ಜೋಗ ನೀಡ್ರಿ ಅಂದಳು, ಜೋಗ ಕೊಡ್ಲಿಲ್ಲ ಸಿಟ್ಟಿ ನೀಡಿದ್ರು ಸಿಟ್ಟಿ ಕೊಟ್ಟಿಲ್ಲ, ಹೊಲದ ಹೊಲ ಎಲ್ಲ ಲಾಸ್ ಮಾಡಿರ್ತಾಳ್ರಿ, ಬಂದ್ ನೋಡಟ್ ನಡ್ರಿ ಅಂದ ನೋಡ್ರಿ ಆಗಲಿ ತಮ್ಮ ನಡ್ರಿ ಅಂತ ಹೇಳಿ ಕೇಸಿಂದ ಆ ರಾಜ ಅವ್ರ ಕೂಡಲೇ ಬಂದ ಬಂದು ನೋಡ್ತಾನ ಹೊಲದೊಳಗ ರಾಜ ತನ ಹೊಲ ಎಲ್ಲ ಸಾಧನಾಯ್ತು ಖರೆ, ಆ ಮುದುಕಿ ಬಂದ್ರೆ ಎಳ್ಳಿ ವರ್ಷ ಜೋಗ ಇಡಿವ್ಯಾಡ್ರಿ, ಎಲ್ಲಾ ಜ್ವಾಳ ಸಟ್ಟ ಕಿತ್ತೆ ಹಾಕಿ ಒಯ್ದು ನೋಡ್ಬ ಎತ್ಕೊಳ್ಳಿ ಹಾಕ್ರಿ, ಎತ್ಕೊಳ್ತೀನಿ ಡೋರ್ಕಿ ಹೊಡೀಲಿ ಖರೆ, ಆ ಮುದುಕಿ ಬಂದ್ರೆ ಜೋಗ ನೀಡ್ಬ್ಯಾಡ್ರ ಅಂತ ಇಷ್ಟು ಹೇಳಿ ಸಾವುಕಾರ ತನ ಮನಿಗೆ ತಾವ್ ಅಂಟ ಬಂದ ನೌಕರಿ ಮನುಷ್ಯ ತಂತ ನೌಕರಿ ಮಾಡಕತ್ರು ಇಲ್ಲಿ ಕತಿ ಇಲ್ಲಿ ಆಗಿ ಆದ್ರೆ ಕತಿ ಇಲ್ಲಿ ಬಿಡ್ತಾರೆ ಜಗದಮ್ಮ ದೇವಿ ಅಂತ ಅಳ ಎಲ್ಲೋ ಮೂರ್ಖ ಮಗನಿ ಅಂದಳು, ಮತ ನೋಡ್ಬೇಕಂದ್ರೆ ಆರು ಕೋಲ್ಹಾಪುರ ರಾಜ ಅಂದ ಮತ ತೋಟಕ್ಕೆ ಬಂದಾಳ, ಅಲ್ಲಿ ಪಾಶೆ ಎಕ್ಕರ್ ಜಮೀನ್ ನೋಡ್ಬೇಕಂದ್ರೆ ಕಬ್ಬ ಹಾಕಿದ್ರಿ ರಾಜ, ಆ ಕಬ್ಬಿಲ ಒಂದ ಬಂದು ಒಂದ ಐದು ಕಬ್ಬು ಕುಡ ಮಗ ಪೂಜೆ ಅಂದಳು, ಮಗ ನನ್ನ ಮನ್ಯಾಗ ಗೊಂದಲ ಹಾಕದದ ನಾ ಆರಾಧಿ ಹೆಣ್ಮಗಳು ಇದ್ದೀನಪ್ಪ ನನ್ನ ಮನ್ಯಾಗ ಗೊಂದಲ ಹಾಕದದ ಒಂದ್ ಐದು ಕಬ್ಬು ಕುಡ ಅಂದ. ಆರೋಗ್ಯ ಜನ ಸಿಪಾಯಿ ಬೇನಂತ ನಾ ತಾಯಿ ನಮ್ಮ ಊರ ರಾಜನ ಹುಕುಮದ ಅವ್ವ, ಯಾರು ಒಬ್ರು ಬಂದ್ರು ಅವ್ರಿಗೆ ಒಂದು ದಂಟ ಕೊಡ್ಬ್ಯಾಡ್ರಿ, ಅವ್ರಿಗೂ ಹೆಂಗ್ ಬರ್ತಾರ ಹಂಗ ವಾಪಿಸ್ ಹೊರಗೆ ಹಾಕ್ರಿ, ನಮ್ಮ ರಾಜನ ಬಹಳ ಹುಕುಮದ ಅಂತ ಹೇಳಿಕೇಸಿಂದ ನಾವು ಕೊಡಂಗಿಲ್ಲವ ಹೋಗ್. ಎಷ್ಟಲ್ಲ ಗಿರಡಾವಿಲ್ಲ ಜಗದಮ್ಮ ದೇವಿ ಅಂತಳ ನನಗೆ ಕಬ್ಬು ಕೊಡಂಗಿಲ್ಲ ಮಕ್ಕಳ್ರಿ, ನೋಡ್ರಿ ಈಗ ನಿಮ್ ಕಬ್ಬಿನ ಗತಿ ಏನ್ ಮಾಡ್ತೀರ ಅಂದಳು, ಮತ್ತ ಅಲ್ಲಿ ಬಿ ಜಗದಮ್ಮ ದೇವಿಗೆ ಸಿಟ್ಟ ಬಂದಾದ ಹಡಿವೆಲಿ ಭಂಡಾರ ತೆಗೆದು ಮತ್ತ ಭಂಡಾರ ಕರೆದಳು ಆ ತೋಟದಾಗ ಕಬ್ಬಿಂದು ಕಬ್ಬೆಲ್ಲಾರಿ ಬರೇ ನೋಡಕ ಬಿದ್ರ ಬೊಂಬಗಳಾಗಿ ಇಲ್ತಾವ ಮನುಷ್ಯ ಗಾಬರಿ ಆಗಿ ಏನಂತ ಕಬ್ಬೇ ಮಾಯ ಮಾಡ್ಯಾಳ ದೇವಿ, ನನಗ್ ಮಾಯ ಮಾಡಿಲ್ಲಪ್ಪ ಅಂತ ರಾಜನ ಬಲಿ ಬಂದರು. ನಡಿಯೋಣ ನಡಿ, ರಾಜನ ಬಲಿ ಬಂದರ ನಮಸ್ಕಾರ ಮಾಡಿದ್ರು ರಾಜ, ನಮಸ್ಕಾರಪ್ಪ ನಮಸ್ಕಾರಪ್ಪ ನಮಸ್ಕಾರ, ಯಾಕೋ ತಮ್ಮ ಯಾಕೆ ಬಂದ್ರಿ ತೋಟ ಕಾಯ್ದ್ಬಿಟ್ಟು ಇಲ್ಲಿ ಬಂದ್ರಿ ರಾಜ ನೋಡ್ರಿ ನಿನ್ನ ಕಾಲದಲ್ಲಿ ನಮ್ಮ ತೋಟದೊಳಗ ಯಾವ ಊರ ತಾಯಿ ಬಂದಿದ್ರು ಏನೋ ಅವ್ರ ಮನೆ ಒಳಗ ಏನು ಗೊಂದಲ ಹಾಕದ ಅಂತ ಅವ್ರಿಗೆ ಐದು ಕಬ್ಬಿನ ದಂಟ ಬೇಕಾಗಿತ್ತಂತ ಬಂದಿದ್ರು, ನಾವು ಕೊಡಾದಂತ ಹೇಳಿದೀವ್ರಿ ನಮ್ಮ ರಾಜನ ಹುಕುಮ ಇಲ್ಲ ಅಂತ ಅಲ್ಲಕ ಕ್ಷಣವಿಲ್ಲ ಬಿಟ್ಟು ಬಿಡ್ರಿ ಮಕ್ಕಳ ಐದ್ರದ ಆಟ ನೋಡ್ರಿ ಅಂತ ಹೇಳ್ಕೇಸಿಂದ ಆಕೆ ವಾಪಸ್ ಬಂದು ಹೋದ್ರಿ ಮಹಾರಾಜ್ ಮುಂದೆ ನೋಡ್ಬೇಕಾಯ್ತದ ಕಬ್ಬು ಹೋಗಿ ಬಿದ್ರೆ ಬಂಬು ಆಗ ನಿಂತವ ರಾಜ ಬಂದ ನಿಮ್ ಕಣ್ಣು ಆರು ನೋಡುವಂತವ್ರಾಗ್ರಿ ತುಳು ಜಾಬವಾರಿ ಅಂತಾಳ ಈಗ ಕಬ್ಬ ಮಾಯಾಗ್ಯಾದ ಈಗ ಅವನು ಶರೀರಕ್ಕೆ ನೋಡ್ಬೇಕಂದ್ರೆ ಬ್ಯಾನಿ ಆಸ್ತಿ ಏನಂತ ತುಳಜಾ ಭವಾನಿ ರಾತ್ರಿ ಸಮಯ ಆಗ್ಯಾವಿ ರಾತ್ರಿ ಟೈಮಿನಾಗ ತುಳಜಾ ಭವಾನಿ ಊದು ಊದು ಅಂತ ಕೌಡಿ ಮಾಳ ಹಾಕೊಂಡು ಹಣಿ ತುಂಬಾ ಭಂಡಾರ ಪಡ್ಕೊಂಡು ಆ ಸಾವುಕಾರ ನೋಡ್ಬೇಕು ರಾಜ ನೋಡು ಕೊಲ್ಲಾಪುರ ರಾಜ ಅಂದು ರಾತ್ರಿ ಟೈಮಿನಾಗ ಮನಿ ಒಳಗ ಮಕ್ಕೊಂಡಿದ್ದ ರಾಜ ಊದು ಊದು ಮಾಡ್ಕೋತ ದೇವಿ ಬಂದು ನೋಡ್ಬೇಕು ಹಣಿ ಮೇಲೆ ಭಂಡಾರ ತೆಗೆದು ಒಕಾಟಾಳ ಮೈಮ್ಯಾಲ ಒಕಾಟಿ ಏನಂತಾಳ ಡಾಕ್ಟರ್ ಯಾವ ಪ್ರಕಾರ ಇಂಜೆಕ್ಷನ್ ಕೊಡ್ತಾನ ಪೇಷಂಟ್ ಕಾ ಆ ಪ್ರಕಾರ ದೇವಿ ದಿನ ಹಾಕಿ ಬಂದು ಭಂಡಾರ ಒಕಾಡ್ಬೇಕು ಸೌಕಾರ ಮೈ ಒಳಗ ಈತ ಅರಬಟ್ಟ ಬೆಂಕಿ ಬಿದ್ದದ ದೇವರೇ ಮರ್ದಿಸುವಟ್ಟದ ಯಾವ ಪ್ರಕಾರ ನೋಡ್ಬೇಕಾದಾರ ಪೇಪ್ರಿ ಬ್ಯಾರಿ ಆಗತ್ತ ಅದು ಆ ಪ್ರಕಾರ ರಾಜ ಚಡಪಡಿಸ್ಲಕತ್ತಾರೊಳಗ ಉರಿಜಾಲ ಬಿದ್ದಾದ ದೇವರು ಹಗಲು ರಾತ್ರಿ ನಾ ಶಿವನ ಪೂಜಾ ಮಾಡಾವ ಹಗಲು ರಾತ್ರಿ ಆತನ ಧ್ಯಾನ ಮಾಡಾವ ದೇವಾ ಇವತ್ತಾಗ ನನಗೇನು ಪೂಜೆ ಮಾಡದೊಳಗ ಬೋಳು ಚುಕಾಯ್ತು ಅಂತೇಳಿ ಹಗಲು ರಾತ್ರಿ ಆತನಾಗುತ್ತಾನೆ ಆತನ ದೇವಿ ಏನಂತಾನ ಶಿವನ ಜಾಲ ಮಾಡದ ಒಳಗಿ ಬ್ಯಾಲಿ ಕಡಿಮೆ ಆಗಲ್ರಿ ಹಚ್ಚಾಗ್ಲಕತ್ತೋ ಆ ಹೆಣತಿ ದಿನ ಆಕಿ ಬಂದು ನೋಡ್ಬೇಕು ಹಾರಿ ಹಾಡಿ ಮೈ ಮೇಲೆ ಬಿದ್ದಾಳ ಹೇ ಪತಿ ದಿವಾನಿ ಮೈ ಏನೈತ್ರಿ ರಾಜ ಹರಿ ಅಂತ ಆ ರಾಜ ಕೊಲ್ಲಾಪುರ ರಾಜ ಆಗ ಹೆಣತಿ ಇದ್ಳು ಮಾಣಕಾವತಿ ಆ ಮಾಣಕಾವತಿ ಮೈ ಮೇಲೆ ಬಿದ್ದಂತಾಳ ಪತಿ ದೇವ ಏನೈತಿ ನಿಮ್ಮ ರಾತ್ರಿ ಅಂತ ಮೈ ಮೇಲೆ ಬಿದ್ದ ಬಳಕ ಏನಂತಾನ ನನ್ನ ಮೈ ಆಗಿ ನೋಡ್ಬೇಕು ಹುರುಪಿಟ್ಟ ಅದನ್ನ ಹರಿ ಅಂತ ಮೈ ತುಂಬಾ ಕರ ಕರ ಕರ ಕರ ಕೆದರ್ಲಾಕತ್ತದ ಹಂಗೆ ಕೇವ್ರ ಕೇವ್ರತಾರ ಹಂಗೆ ನೋಡ್ಬೇಕು ಹದಗಡ್ಡಿ ಆಗಿ ಪಟ ಪಟಗೆ ಹೊಡೆದು ಒಳಗಿನ ಕಿವಾರಕ್ಕ ಸೋಲಗತ್ತೆ ಅದು ಮಹಾರೋಗ ಒಡಿಲಂತ ಸರಾತ್ ಕೊಟ್ಟಿಡ್ರಿ ದೇವಿ ಭಂಡಾರ ಒಳಗಿಂದೆ ಆ ಭಂಡಾರದಿಂದ ಸೌಕರ್ ಬೈಯಾಗ ಹುರುಪಿಟ್ಟ ಅದು ಹೆಂಡತಿ ಅಂತಳ ನನ್ನ ಪತಿ ರಾಗ ನಾ ಉಳಿಸ್ಕೋಬೇಕಂತ ಆ ದವಾಖಾನೆ ಈ ದವಾಖಾನೆ ಅಲ್ಲಿ ತೋರಿಸ್ತಾಳ ಎಲ್ಲಿ ಬ್ಯಾನಿ ಕಡಮೋದಿಲ್ಲ ನೋಡ್ರಿ ದವಾಖಾನಿ ಬ್ಯಾನಿ ಇತ್ತಂದ್ರ ದೇವ್ರ ಬ್ಯಾನಿ ಇತ್ತಂದ್ರ ದವಾಖಾನಿ ಕಮ್ಮಿ ಆಗಂಗಿಲ್ಲ ಎಲ್ಲಾ ಕಡೆ ತೋರಿಸ್ಬಿಡು ತೋರಿಸಿ ಎಲ್ಲಿ ಬ್ಯಾನಿ ಕಡಿಮೆ ಆಗಂಗಿಲ್ಲ ಒಳಗ ನೋಡ್ಬೇಕ ಮನಿ ಒಳಗ ಉಪಾಧ್ಯ ಬ್ರಾಹ್ಮಣ ಇದ್ದ ಮನಿ ದೇವರ ಆ ಉಪಾಧ್ಯನ ಮನಿ ಹೋಗಿ ಮಾಡ್ಕೋತಿ ಏನಂತಾಳ ಯಾಕ್ರಿ ಬ್ರಾಹ್ಮಣ ಮಹಾರಾಜ್ರಿ ನನ್ನ ಮನಿ ಒಳಗ ನನ್ನ ಕೊಲ್ಲಾಪುರ ರಾಜ ಅಂದ್ರ ಊರಿಗೆ ರಾಜ ನನ್ನ ಗಂಡ ಮನಿ ಒಳಗೆ ಚಡಪಡಿಸ್ಲಾತಾನ ಮೈಯಾಗ ಹುರುಪಿಟ್ಟದಂತ ಯಾ ದೇವರ ಜನರು ಹೊಣತಾರೆ ನೋಡ್ರಿ ಅಂದ ಆ ಬೆಳಕ ಬ್ರಾಹ್ಮಣ ಏನಂತಾನ ಹೇಳ ಮಗ ನಾ ಪಂಚಾಂಗ ತೆಗೆದ ನೋಡ್ತಾ ಸ್ವಲ್ಪ ತಡಿ ಅಂತ ಹೇಳಿ ಆ ಬ್ರಾಹ್ಮಣ ಪಂಚಾಂಗ ತೆಗೆದ ನೋಡ್ಲಕ ತಡವಿಲ್ಲ ಏ ಮಗ ನಿನ್ನ ಮನಿ ಒಳಗ ನಿನ್ನ ಪತಿ ರಾಯ ಹಗಲು ರಾತ್ರಿ ಯಾ ದೇವ್ರಿ ನಿನ್ನ ತಾನು ಹೇಳಿ ಏನಿವಿಲ್ಲ ಬರೇ ಶಿವನ ಭಕ್ತ ಅಲ್ಲ ಕರೆ ಶಿವನ ಧ್ಯಾನ ಮಾಡ್ಯಾಲ ಆ ತಾಯಿ ಪಾರ್ವತ ದೇವಿಗೆ ಮರ್ತ ಬಿಟ್ಟಾಲ ನಿನ್ನ ಮನಿ ಒಳಗ ಕುಳ ದೇವತಿ ತುಳಿದ ಭವಾನಿ ಹಾಳು ಕೆಣ್ಣ ದೇವತಿ ಆಗಿ ಇದಿಯಾಗಿ ಬೆನ್ನ ಹತ್ಯಾಳ ಅದಕ್ಕಾಗಿ ಇದೇ ದೇವಿ ಶ್ರಪದ ನೋಡ ತಂಗಿ ಎಂದ ಆ ದೇವಿಗೆ ನಿಮಗ ಪೂಜಾ ಮಾಡಿದ್ರಿ ಎಂದ ಆಕೆಗೆ ನಂಬಿದ್ರಿ ಅಂದ್ರೆ ಆ ಬೆಳಕೆ ನಿಮಗ ಎಷ್ಟೋ ನಿಮಗ ಕೊಟ್ಟ ನಡೆಸ್ತಾಳ ಇದೇ ತಾಯಿ ಜಗದಮ್ಮನ ಶಾಪದ ನಿನ ಪತ್ರೆ ಆಯಾಗ ಅಂತ ಆತ ಬ್ರಾಹ್ಮಣ ಹೇಳ ಬೀಳ್ತಾನೆ ಮಾಣಕಾವತಿ ಆ ಬ್ರಾಹ್ಮಣನ ಮಾತು ಕೇಳಿ ಯಾಕ್ರಿ ಅಗಲ್ ಬರ ಬ್ರಾಹ್ಮಣ ಅಂತ ಪಂಚಾಣಗ ದಾನ ದಕ್ಷಿಣ ಇಟ್ಟು ಕ್ಷಣ ಮಾಡಿ ಮನಿಗೆ ಬಂದಾಳ ಮನಿ ಒಳಗೆ ಬಂದು ನೋಡ್ರಿ ಆ ಪತಿ ದೇವನ ಹೆಸರ ಮ್ಯಾಲ ಗಂಡಗಂತಾಳ ಯಾಕ್ರಿ ಪತಿ ದೇವ ನಮ್ಮ ಮನಿ ತಾಳೊಳಗ ನಾವು ಶಿವನ ಭಕ್ತರಿದ್ದೇವೆ ಶಿವನ ಧ್ಯಾನ ಮಾಡ್ತೇವು ಶಿವಶಕ್ತಿ ಇದ್ದು ಇಬ್ಬರ ಜಗತ್ ಜೋಡಿಯಾರ ನಾವು ತುಳಿದ ಅಂಬಾ ಭವಾನಿಗೆ ಮರ್ತಿದ್ದೇವು ಅದ್ರ ಸಲುವಾಗಿ ನಿಮ್ಮ ಮೈಯಾಗಿ ಊರ್ಪಿಟ್ಟಾದ ನಾವು ನೀವು ಕೂಡಿ ನಡ್ರಿ ಹೋಗಾರಿ ಅಂತ ಮನಿ ಒಳಗೆ ಜಗಲಿ ಮ್ಯಾಲ ಬಂದಾರ ಜಗಲಿ ಮ್ಯಾಲ ಬಂದು ಆ ದೇವಿ ಜಗದಮ್ಮನ ಪೂಜೆ ಮಾಡಿ ಹೆಣತಿ ಏನಂತಳ ಪತಿ ದೇವಾಗ ಯಾಕ್ರಿ ಪತಿ ದೇವ ನಿಮ್ಮ ಮನೆಯಾಗಿ ನೋಡ್ಬೇಕಂದ್ರೆ ನಿಮ್ಮ ಮೈಯಾಗಿನ ಬ್ಯಾನಿ ಕಮ್ಮ ಆತದಂತ ನಮ್ಮ ಉಪಾಧ್ಯ ಬ್ರಾಹ್ಮಣ ಹೇಳ್ಯಾನ ಆ ಹೆಣ ದೇವತಿಗೆ ಊದೌದು ಅನ್ಬೇಕಂತ ಐದಾರೈದು ದಿವಸ ತುಳಜಾಪುರಕ್ ನಡ್ಕೋತ ಹೋಗ್ಬೇಕಂತ ತುಳಜಾಪುರಕ್ ಹೋಗಿ ಆಕಿನ ಭೋಗಿ ಭಂಡಾರ ಒಡೆ ಮಾಡಿ ಆಕಿ ದೇವಿ ಕೊಟ್ಟಿನ ಪ್ರಸಾದ ಮನೆಯೊಳಗ ತಂದು ಮನೆಯೊಳಗ ಅನುಶಾಂತಿ ಮಾಡಿಸಿ ಬೀಗರ ನೆಂಟ್ರಿ ಕರೆಸಿ ನಾವು ಒಂದು ಆಗದೇವು ಅಂದ್ರೆ ನಮ್ಮ ಪಾಪ ಪರಿಹಾರಿಗೆ ದೂರ ಆಗ್ತದ್ರಿ ನಡ್ರಿ ಅಂದಳು ಅದಕ್ಕಂದಾರಿ ಹೆಣ್ಣವನ ಮಾಯಿ ಗಂಡವನ ನಾಯಿ ಹೆಣ್ಣಿನ ಕೇಳಿದ್ರೆ ಸುಖ ಆಗತ್ತ ಜಗತ್ತೊಳಗ ಅಂತ ತಿಳ್ಕೊಂಡ ಯಾರು ರಾಜ ಹೆಣತಿಗಂತ ಮಾಣಕಾವತಿಗಿ ಎಲೆ ಮಾಡ್ಕಾವತಿಲಿ ಹಂಗಂದಿ ಹಂಗಂತ ಸತಿಪತಿ ಇಬ್ಬರ ಕೂಡಿ ಐದಾರೈದು ದಿವಸ ನೋಡಬೇಕಾದಾರ ಮನಿ ಒಳಗೆ ನೋಡ್ಬೇಕು ಸ್ವಚ್ಛತಾ ಮಾಡಿ ಗಂಡ ಎಡ್ತಿ ಕೂಡಿ ಉದ ಉದು ಆರಕೋತ ಪಾದತ್ರ ಮಾಡ್ಕೋತ ತುಳಸಾಪುರ ತುಳಜಾಪುರ ಒಳಗ ಗಿಡವಿಲ್ಲ ತುಳಜಾಪುರ ಒಳಗ ಆದಿಶಕ್ತಿ ಜಗನ್ಮಾತಿ ಸಾಂಬಾಜಿ ಕುಂತಿಳು ಗರ್ಭಗುಡಿ ಒಳಗ ಆತ ನೋಡ್ಬೇಕು ಕೋಲ್ಹಾಪುರ ರಾಜ ಬಂದ ಹ್ಯಾಂಗ ಬಂದ ಮನಿ ಒಳಗ ಬಂದು ನಮೋ ನಮೋ ಅಂತ ಕೈ ಮುಗಿದು ನಿಂತ ನೋಡ್ರಿ ಆ ಕಲ್ಲೊಳದಾಗ ಸ್ನಾನ ಮಾಡ್ಕೊಂಡ್ರು ಸತೀಪತಿ ಕೂಡಿ ಕಲ್ಲೊಳದಾಗ ಸ್ನಾನ ಮಾಡಿ ಕಲ್ಲೊಳದಾಗ ಸ್ನಾನ ಮಾಡಿ ಬಳಕ ಮೈಯಾಗಿ ನೋಡ್ಬೇಕ ಬಾರಾಣಿ ಬ್ಯಾನಿ ಕಮ್ಮೈತ್ರಿ ಯಾರ್ದು ಕೋಲಾಪುರ ರಾಜ. ಚಾರಾಣ ಬ್ಯಾನಿ ಉಳಿತ್ರಿ ಗಂಡಾಯಣ ತೀ ನೋಡ್ಬೇಕಂದ್ರ ಉದೋ ಉದೋ ಅನ್ಕೋತ ಗರ್ಭಗುಡಿ ಒಳಗ ಬಂದಾರ. ಗರ್ಭಗುಡಿ ಒಳಗ ಬಂದು ಪರದಕ್ಷಿಣೆ ಆಗ್ಲಕ್ ಶುರು ಮಾಡ್ಯಾರ. ಹೆಣತಿ ಎತ್ತಳೆಯ ದೇವಾಲಯ ಪತಿ ದೇವ ಉಳದಂದ್ರ ಈ ಜಗತ್ತೆಲ್ಲ ನನಗ್ ಸಿಕ್ಕಾಂಗ. ಇದು ನನ್ನ ಹಣಿವೆಯಲ್ಲಿ ಮಾಂಗಲ್ಯ ಕುಕುಮದಂತ ಆ ಗಂಡಗ ಕೈ ಹಿಡಿದು ಏನಂತ ಯಾಕ್ರಿ ಪತಿ ದೇವ ನೋಡ್ರಿ, ನೀವು ಸುಖ ಇದ್ರಿ ನನಗ್ ಸುಖ, ನೀವು ಸುಖ ಇದ್ರಿ ಆಗ್ಬಾರ್ದು, ನಿಮಗ ಘೋಟಾಳಿ ಆಗ್ಬಾರ್ದು, ಮೈಯಾಗ ಬ್ಯಾನಿ ಕಮ್ಮಿ ಆಗ್ಯದ, ಇನ್ನ ಒಂದ್ ಸ್ವಲ್ಪ ಬ್ಯಾನಿ ಉಳದದ, ನಾವು ನೀವು ಕೂಡಿ ಆ ದೇವಿ ನೋಡಬೇಕು, ಪ್ರಾರ್ಥನಾ ಮಾಡಿ ಆ ದೇವಿ ಪೂಜಾ ಮಾಡಾಮ ನಡ್ರಿ ಅಂತ ತುಳಜಾಪುರೊಳಗ ಪೂಜಾ ಮುಗಿಸ್ಕೊಂಡಾರ. ಅಭಿಷೇಕ ಮಾಡಿಕೊಂಡು ತುಳಜಾ ಭವಾನಿ ಇದು ಜಗನ್ಮಾತಿದ ಅಭಿಷೇಕ ಮಾಡ್ಕೊಂಡು ದೇವಿ ಕೊಟ್ಟಿದ್ದ ಪ್ರಸಾದ ಸಾಕ್ಷಾಂತ ಜಗನ್ಮಾತಿ ದೇವಿ ಬಂದು ಪ್ರಕಟ ಆದ್ರು ಆ ಕೊಲ್ಲಾಪುರ ರಾಜ. ಆ ಕೊಲ್ಲಾಪುರ ರಾಜ ಆಶೀರ್ವಾದ ಕೊಟ್ಟಳು ಬೆನ್ನ ಮ್ಯಾಲ. ಯಾಕೋ ಕೊಲ್ಲಾಪುರ ರಾಜ ಏನಮ್ಮ ನನಗ ಬರಲ್ಲ ಅಂತ ತಿಳಿದಿದ್ದು, ನನ್ನ ದರ್ಶನ ಬಂದಿದ್ದಿ ಮಗ, ಹೋಗಿ ನಿನಗ ಮಾಫಿ ಮಾಡಿನ ಖರೆ, ವರ್ಷಿ ವರ್ಷಿ ನೋಡ್ಬೇಕಂದ್ರ ನನ್ನ ಜಾತ್ರಿ ನೀನೇ ಬಂದ್ ಮಾಡ್ಬೇಕು ಮಗ, ನೀ ಬರವ ತನಕ ನನ್ನ ತಲೆ ಬಾಕಿಲಿ ತೆರೆಯಂಗಿಲ್ಲ. ಈಗ ಹ್ಯಾಂಗ ನೋಡ್ಬೇಕಂದ್ರ ನನ್ನ ವರ್ಷಿಗೆ ಬಂದಿದ್ದಿ, ಹಾಂಗ ನೀನೇ ವರ್ಷಿಗೆ ಬಂದು ನನ್ನ ಜಾತ್ರಿ ನಡೆಸಬೇಕು. ಕೋಲಾಪುರ ರಾಜ ಅಂದ ಯಾಕಲ್ಲಮ್ಮ ಹ್ಯಾಂಗ ನಡೆಸಬೇಕು ನೀನು ಜಾಗರಣಿ, ಕೊರಳ ಆಗಕ್ಕೆ ಬಾಳ ಬಲಗ ಯಾಗ ಪರಡಿ ಹಾಕೋಬೇಕು, ಎಡಗ ಯಾಗ ಪತ್ತ ಆಚೆಕೊಂಡು ಉದೋ ಉದೋ ತಾಯಿದ ಮನಿ ಜೋಗ ಆಡಿ ಬರಬೇಕು. ಜೋಗ ಆಡಿ ಅದೇ ಜೋಗದ ಒಳಗೆ ನೀ ಎಷ್ಟು ಬರ್ತದ ಅನ್ನೋದು ಆಟ ಅನ್ನೋದು ವೈದ್ಯ ಮನಿ ಒಳಗೆ ಹಚ್ಚಿ ನಿನ್ನ ಮನಿ ಒಳಗೆ ನೋಡ್ಬೇಕು ಜಾಗರಣಿ ಮಾಡಬೇಕು. ಐದ ಕಬ್ಬ ಐದ ಬಾಳೆದಿನ ತಂದು ನಿನ್ನ ಮನಿ ಒಳಗೆ ಗೊಂದಲ ಹಾಕ ಬಳಕ ನನ್ನ ನೋಡಿ ನೀ ಮಾಡಿದಂತ ಪಾಪ ಪರಿಹಾರ ದೂರ ಆದಂತಳ ದೇವರೇ. ಮಾತಿಗೆ ಜಗದಂಬಾ ದೇವಿಗೆ ನೋಡ್ಬೇಕಾದ್ರೆ ನಮೋ ನಮೋ ಅಂತ ತಾಯಿ ಪಾದ ಹಿಡದ, ಅಮ್ಮ ನಿನಗೆ ಶರಣ ಬರ್ತೀನಿ, ಹಿಂಗ್ ಶರಣ ಬಂದು ವರ್ಷಿ ವರ್ಷಿ ನಿನ್ನ ಜಾತ್ರಿ ಹಿಂಗೆ ಮಾಡ್ತೀನಂತ ಆ ಕೊಲ್ಲಾಪುರ ರಾಜ ಇದ್ದೀನಿ ನಾವು ಆ ತಾಯಿಗೆ ಶರಣ ಬಂದ್ರಿ, ಶರಣ ಬಂದವ್ರಿ ಮರಣ ಕೊಡಂಗಿಲ್ಲ ಅಂತ ದೇವಿ ಆಶೀರ್ವಾದ ಕೊಟ್ಟಳು. ಆಶೀರ್ವಾದ ಕೊಟ್ಟ ಬಳಕ ಎಲ್ಲಿ ಆ ನೋಡ್ಬೇಕ ಕೊಲ್ಲಾಪುರ ರಾಜರ ಮನಿ ಒಳಗ ಐದ ಮಂದಿ ಗೊಂದಲಿಗಾರಿಗೆ ಕರೆಸಿ ಆ ತಾಯಿದು ಗೊಂದಲು ಮಾಡ್ಯಾರ, ಐದು ಕಬ್ಬ ಐದು ಬಾಳೆ ನಿನ್ಸ್ ಮಾಡ್ಯಾರ, ಪೂಜಾ ಪಾಠ ಮಾಡಿ ಆ ದೇವಿದು ನೋಡ್ಬೇಕು ಜಾಗರಣೆ ಮಾಡಿ ಆ ದೇವಿದು ನೋಡ್ಬೇಕು ತುಳಜಾಪುರ ಒಳಗ ಇನ್ನ ಆದ್ರ ಬಿ ಕೊಲ್ಲಾಪುರ ರಾಜ ತನ್ನ ಮನಿ ಉರಿ ಹಚ್ಚಿ ಆ ತಾಯಿ ಜಗನ್ ಮಾತ್ರ ವರ್ಷಿ ವರ್ಷಿಗೆ ಜಾಗರಣೆ ಮಾಡ್ತಾನ. ಇಲ್ಲಿಗೆ ರಾಜ ಇದನ್ನ ಅವ ನನಗ ತಾಯಿ ಇದನ್ನ ಹಾಕಿ ಬರ್ತಾಳನು ಅಂತ ಹಸಿ ಅಂದ್ರೊಳಗೆ ಕುಂತು ಗಂಡ ಹೆಣತಿ ತಪಸ್ಯ ಮಾಡಕತ್ತಿರು. ಸಾಕ್ಷಾತ ದೇವಿ ಬದಲ ನೋಡ್ಬೇಕಾದ್ರ ರಂಗಭೂಮಿ ಒಳಗ ದೇವಿ ತುಳಜಾಪುರ ಎಲ್ಲಿ ಯಾರು ನೋಡ್ಬೇಕಾದ್ರ ಕಬ್ಬ ಬೆಳೆದಿಂದ ಕಟ್ಟಿ ಪೂಜಾ ಮಾಡಿರು, ಅದೇ ಹಂದ್ರೊಳಗೆ ಬಂದು ಜಗನ್ ಮಾತೆ ದೇವಿ ಗಂಡ ಹೆಣ್ತಿಗೆ ಆಶೀರ್ವಾದ ಕೊಟ್ಟಾಳ. ಹೇ ಮಕ್ಕಳ್ರಿ ನಾನು ಸೇವಾ ಮಾಡಿದೊಳಗೆ ನಿಮ್ಗೆ ಸಂಪತ್ತಿ ಸಂತಾನ ಕೊಡ್ತೀನಿ ಅಂತ ಸಂಪತ್ತಿ ಸಂತಾನ ಕೊಟ್ಟಾಳ. ಅವಾಗ ದೇವಿ ಸಂಪತ್ತಿ ಸಂತಾನ ಕೊಟ್ಟಳ ದೇವಿ ಅಂತ ವರ್ಷಿ ವರ್ಷಿ ಹಂಗೆ ಜಾತ್ರಿ ಮಾಡಕತ್ತಾರ. ಇಲ್ಲಿನ ಕೊಲ್ಲಾಪುರ ರಾಜ ಅಂದು ಕತೆ ಸಂಪುಟ ಮುಗಿಲಾಗಿ ಬಂದು ತಾಯಿ ಪ್ರಾರ್ಥನಾ ಮಾಡಿ ಏನಂತಾರ, ಅಮ್ಮ ಬಾಯಿ ಕುಡು ಕುಡು ವರ ಉಮ್ಮಾಯಿ, ದೇವಿ ಕುಡು ಕುಡು ವರ ಉಮ್ಮಾಯಿ, ಅಂಗವಾದಿ ಸಂಗಮೇಶ್ವರಗ ಅಂಗವಾದಿ ಸಂಗಮೇಶ್ವರಗ ಗಂಗವಾದಿ ಪವಿತ್ರನಾದ ಮೀರಿದ ಸಿ ಕೋಟಿಸಿದಳೆಗ ಮಾಯಗಿ ಕಾಡಿದ ಬಲ್ಲಂಗ, ಮೀರಿದ ನೀ ಕೋಟಿಸಿದಳೆಗ ಮಾಯ ಬಲ್ಲಂಗ, ಸಪ್ತ ರೋಜ ಗುಡ್ಡದ ಮ್ಯಾಲ ಮೊದಲ ಪೂಜೆ ಮಾಡ್ತಾರ ನಿನಗ ದೇವಿ ಅಮ್ಮ ಬಾಯಿ ಇಲ್ಲಿ ತನಕ ಶ್ಯಾಮರಾವ್ ಅಮೃತರಾವ್ ಚೌಹಾಣ್ ಮತ್ತು ಸಂಗಡಿಗರಿಂದ ಗೊಂದಳಿಗರ ಕಥೆ, ತೋಜಾ ಭವಾನಿ ಕೊಲ್ಲಾಪುರ ರಾಜನ ಕಥೆ ಕೇಳಿದ್ರಿ. ಈಗ ಕೃಷಿ ಹಾಡುಗಳನ್ನ ಕೇಳೋಣಂತ.